ಕಥೆ ಭೋಲ ಮತ್ತೆ ಅವನ ಎತ್ತಿನದು. ಭೋಲ ಒಬ್ಬ ರೈತ ಆಗಿದ್ದ. ಅವನ ಹತ್ರ ಒಂದು ಪುಟ್ಟ ಜಮೀನಿತ್ತು. ಅಲ್ಲಿ ಅವನು ದಿನ ಕಷ್ಟಪಟ್ಟು ಫಸಲು ತೆಗೀತಾ ಇದ್ದ. ಭೋಲ ಹತ್ರ ಗದ್ದೆಯಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಎತ್ತಿತ್ತು. ಅದು ಕಲ್ಲು. ಕಲ್ಲು ಗದ್ದೆಯಲ್ಲಿ ಕೆಲಸ ಮಾಡ್ತಿತ್ತು. ಇಡೀ ದಿನ ಕೆಲಸ ಮಾಡಿದ ನಂತರ ಭೋಲ ಕಲ್ಲು ಮುಂದೆ ಕೂತ್ಕೊಂಡು ಅದರ ಜೊತೆ ಮಾತಾಡ್ತಾ ಇದ್ದ. ಭೋಲಾಗೆ ತುಂಬಾ ಖುಷಿ ಮತ್ತೆ ಸಂತೃಪ್ತಿ ಕೂಡ ಇತ್ತು. ಆದ್ರೆ ಭೋಲ ಖುಷಿಯಾಗಿರೋದನ್ನ ತನ್ನ ಪಕ್ಕದ ಮನೆಯವನಾದ ಶಂಕರ್ ತಡ್ಕೊಳ್ತಾ ಇರ್ಲಿಲ್ಲ. ಶಂಕರ್ ಮೊದ್ಲೇನೆ ತುಂಬಾನೇ ಸಾಹುಕಾರ. ಅವನ ಹತ್ರ ತುಂಬಾ ದೊಡ್ಡ ಜಮೀನಿತ್ತು ಮತ್ತೆ ಜಮೀನಲ್ಲಿ ಕೆಲಸ ಮಾಡೋದಕ್ಕೆ ಟ್ರ್ಯಾಕ್ಟರ್ ಕೂಡ ಇತ್ತು. ಆದ್ರೆ ಅವನು ಯಾವಾಗ್ಲೂ ಯೋಚಿಸ್ತಾ ಇದ್ದಿದ್ದು ಏನಂದ್ರೆ, ಈ ಭೋಲ ಇಷ್ಟು ಸಣ್ಣ ಹೊಲದಲ್ಲಿ ವ್ಯವಸಾಯ ಮಾಡ್ಕೊಂಡು ಅವನೇ ಇಷ್ಟು ಖುಷಿಯಾಗಿರೋದಕ್ಕೆ ಹೇಗ್ ಸಾಧ್ಯ? ನನ್ನ ಜಮೀನು ಇಷ್ಟು ದೊಡ್ಡದಾಗಿದೆ ಮತ್ತೆ ನಾನು ಇಷ್ಟೊಂದು ಬೆಳೆ ಕೂಡ ಬೆಳಿತೀನಿ, ಆದ್ರೂ ಸಿಗೋ ಅಷ್ಟು ಹಣದಲ್ಲೂ ನಾನು ತೃಪ್ತಿಯಾಗಿರೋದಕ್ಕಾಗಲ್ಲ. ಬಹುಶಃ ಈ ಎತ್ತು ಅವನ ಖುಷಿಗೆ ಕಾರಣ ಆಗಿರ್ಬೇಕು ಅನ್ಸುತ್ತೆ. ಯಾವಾಗ ನೋಡಿದ್ರು ಅವನು ಎತ್ತಿನ ಜೊತೆ ಮಾತಾಡ್ತಾ ಇರ್ತಾನೆ. ಶಂಕರ್ ಭೋಲನ ಹತ್ರ ಹೋದ. ಅರೆ ತಮ್ಮ ಭೋಲ, ನನಗೆ ಒಂದು ಎತ್ತು ಕೊಂಡ್ಕೋಬೇಕಾಗಿತ್ತು. ಆದ್ರೆ ಅಣ್ಣವ್ರೆ, ನಿಮ್ ಹತ್ರ ಟ್ರ್ಯಾಕ್ಟರ್ ಇದೆಯಲ್ವಾ? ಅದೇನೋ ಇದೆ, ಆದ್ರೆ ಏನಂದ್ರೆ ಟ್ರ್ಯಾಕ್ಟರ್ ಇಂದ ಎಲ್ಲಾ ಕೆಲ್ಸಗಳು ಆಗೋದಿಲ್ಲ, ಅದಕ್ಕೆ ಯೋಚಿಸ್ತಾ ಇದ್ದೀನಿ ಒಂದು ಎತ್ತನೆ ಕೊಂಡ್ಕೊಳ್ಳೋಣ ಅಂತ. ಹಾಗಾದ್ರೆ ಖರೀದಿ ಮಾಡ್ಬಿಡಿ. ನನಗೆ ನಿನ್ನ ಎತ್ತು ತುಂಬಾ ಇಷ್ಟ ಆಯ್ತು, ನೀನು ಅದನ್ನ ನನಗೆ ಮಾರ್ತೀಯಾ? ನಾನು ನಿಮಗೆ ಒಳ್ಳೆ ಬೆಲೆ ಕೊಡ್ತೀನಿ ಅದಕ್ಕೆ. ಇಲ್ಲ ಇಲ್ಲ ಅಣ್ಣವ್ರೆ, ಬೇಸರ ಮಾಡ್ಕೋಬೇಡಿ, ನಾನು ಆ ಎತ್ತುಗಳನ್ನ ಮಾರೋದಿಲ್ಲ, ನೀವು ಬೇರೆ ಯಾವ್ದಾದ್ರೂ ಎತ್ತುಗಳನ್ನ ಹುಡುಕೊಳ್ಳಿ. ಶಂಕರ್ ತನ್ನ ಹೊಲಕ್ಕೆ ವಾಪಸ್ ಬಂದ ಮತ್ತೆ ಯೋಚನೆ ಮಾಡ್ದ. ನನಗಂತೂ ಅನ್ಸುತ್ತೆ ಇವನು ಎತ್ತಲ್ಲೇ ಏನೋ ವಿಷಯ ಇದೆ ಅಂತ, ಅದಕ್ಕೆ ಅವನಿದನ್ನ ಮಾರ್ತಾ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ನಾನಂತೂ ಅದನ್ನ ತಗೊಂಡೇ ತಗೋತೀನಿ. ಅವನ ಹತ್ರ ಹೊಲನೇ ಇಲ್ಲ ಅಂತ ಅಂದ್ರೆ ಅವಾಗ ಅವನು ಆ ಎತ್ತನ್ನ ನನಗೆ ಮಾರೇ ಮಾರ್ತಾನೆ. ಆ ರಾತ್ರಿ ಶಂಕರ್ ಭೋಲನ ಹೊಲವನ್ನ ಸುಟ್ಟು ಹಾಕ್ಬಿಟ್ಟ. ಮಾರನೇ ದಿನ ಭೋಲ ತನ್ನ ಹೊಲವನ್ನ ನೋಡಿ ಬಿಕ್ಕಳಿಸಿ ಬಿಕ್ಕಳಿಸಿ ಅಳೋದಕ್ಕೆ ಶುರು ಮಾಡ್ದ. ಏ ದೇವ್ರೇ, ಇದೇನಪ್ಪ ಹೀಗ್ ಮಾಡ್ಬಿಟ್ಟೆ. ಶಂಕರ್ ಭೋಲನ ಅವಸ್ಥೆಯನ್ನ ನೋಡಿ ತುಂಬಾನೇ ಖುಷಿ ಪಟ್ಟ. ಇವಾಗ ಅವನು ನನ್ನ ದಾರಿಗೆ ಬಂದೇ ಬರ್ತಾನೆ. ಈಗ ತುಂಬಾ ದಿನಗಳು ಕಳೆದಿದ್ವು ಮತ್ತೆ ಭೋಲ ತಾನು ಉಳಿಸಿದ್ದ ಹಣವನ್ನ ಎಣಿಸೋಕೆ ಶುರು ಮಾಡ್ದ. ಆರು ಏಳು ಎಂಟು ಒಂಬತ್ತು ಮತ್ತೆ ಹತ್ತು, ಅಷ್ಟೇನಾ? ನನ್ನ ಹತ್ರ ಈಗ ಹತ್ತೇ ಬೆಳ್ಳಿ ನಾಣ್ಯಗಳಿರೋದು. ಇದರಿಂದ ಸ್ವಲ್ಪ ದಿನ ಮಾತ್ರ ಮನೆ ನಡೆಸೋದಕ್ಕಾಗತ್ತೆ. ಈಗ ಎತ್ತುಗಳನ್ನ ಯಾರಿಗಾದ್ರೂ ಮಾರ್ಬಿಡ್ಬೇಕು, ಅದಕ್ಕೆ ಹೊಟ್ಟೆ ತುಂಬಾ ಊಟನಾದ್ರೂ ಸಿಗುತ್ತಲ್ವಾ? ಹಾಗನ್ಕೊಂಡು ಭೋಲ ಕಲ್ಲೂನ ಕರ್ಕೊಂಡು ಮಾರುಕಟ್ಟೆ ಕಡೆಗೆ ನಡೆದ. ಭೋಲನ ಕೈಯಲ್ಲಿ ದುಡ್ಡಿನ ಚೀಲ ಇತ್ತು. ಸ್ವಲ್ಪ ದೂರ ನಡೆದ ಮೇಲೆ ಭೋಲ ಅನ್ಕೊಂಡ, ನನ್ನ ಹತ್ರ ಈಗ ಕೇವಲ ಹತ್ತು ಬೆಳ್ಳಿ ನಾಣ್ಯಗಳಿವೆ, ಇದನ್ನು ಯಾರಾದ್ರೂ ಕದ್ಬಿಟ್ರೆ ಆಗ ನನ್ನ ಹತ್ರ ಏನೂ ಇರೋದಿಲ್ಲ, ಅದಕ್ಕೆ ನಾನು ಈ ಚೀಲವನ್ನ ಈ ಎತ್ತಿನ ಕತ್ತಿಗೆ ಕಟ್ಬಿಡೋದೊಳ್ಳೆದು. ಭೋಲ ದುಡ್ಡಿನ ಚೀಲವನ್ನ ಕಲ್ಲುವಿನ ಕತ್ತಿಗೆ ಕಟ್ಬಿಟ್ಟ. ಸ್ವಲ್ಪ ದೂರ ನಡೆದು ಭೋಲ ಡಾಬಾ ಹತ್ರ ಬಂದ. ಅಲ್ಲಿ ಅವನು ಏನಾದ್ರೂ ತಿನ್ಬೇಕು ಅನ್ಕೊಂಡ ಮತ್ತೆ ಕಲ್ಲುನ ಹೊರಗಡೆನೆ ಒಂದು ಮರಕ್ಕೆ ಕಟ್ ಹಾಕ್ದ. ಭೋಲ ಊಟ ಮಾಡ್ತಿರೋವಾಗ ಆ ಡಾಬಾದ ಮಾಲೀಕ ಹೊರಗಡೆ ಬಂದ. ಅವನು ಕಲ್ಲು ಕಡೆನೆ ನೋಡ್ಕೊಂಡ್ ಬರ್ತಾ ಇದ್ದ. ಆಗ ಅವನು ಕಾಣಿಸಿದ್ದೇನು ಅಂದ್ರೆ ಕಲ್ಲುವಿನ ಕತ್ತಿನಿಂದ ಒಂದು ಬೆಳ್ಳಿ ನಾಣ್ಯ ಕೆಳಗಡೆ ಬಿತ್ತು. ಡಾಬಾದ ಮಾಲೀಕ ಅಚ್ಚರಿಗೊಂಡ. ಅರೆ ಇದೇನಿದು, ಬೆಳ್ಳಿ ನಾಣ್ಯಗಳನ್ನ ಕೊಡೋ ಅಂತ ಎತ್ತ ಇದು? ಆಗ್ಲೇನೆ ಮತ್ತೊಂದು ನಾಣ್ಯ ಕೆಳಗಡೆ ಬಿತ್ತು. ಇದಂತೂ ಮಾಯಾಶಕ್ತಿ ಇರೋ ಎತ್ತು. ಬಹುಶಃ ಇದ್ರ ಯಜಮಾನನ್ಗೆ ಇದ್ರ ವಿಷಯ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಈಗ ಭೋಲಾ ಅಲ್ಲಿಗ್ ಹೋಗಿ ಕಲ್ಲುವಿನ ಗಂಟನ್ನ ತೆಗೆಯೋಕ್ ಶುರು ಮಾಡ್ದ. ಆಗ್ಲೇ ಡಾಬಾದ ಮಾಲೀಕ ಅಲ್ಲಿಗ್ ಬಂದ. ನೀವು ಈ ಎತ್ತನ್ನ ಮಾರೋದಕ್ಕೆ ಇಷ್ಟ ಪಡ್ತೀರಾ? ಹೌದು, ನೀವಿದನ್ನ ಖರೀದಿ ಮಾಡ್ತೀರಾ? ಹೌದು ಹೌದು, ಯಾಕಿಲ್ಲ. ನಾನು ಈ ಎತ್ತಿಗೆ ಬದಲಾಗಿ ನಿಮ್ಗೆ 1,000 ಬೆಳ್ಳಿ ನಾಣ್ಯಗಳನ್ನ ಕೊಡ್ತೀನಿ. 1,000? ಸರಿ ಸರಿ, ಕೊಟ್ಬಿಡಿ. ಭೋಲಾಗೆ ಎತ್ತಿನ ಬದಲಿಗೆ 1,000 ಬೆಳ್ಳಿಯ ನಾಣ್ಯಗಳು ಸಿಕ್ತು. ಆ ನಾಣ್ಯಗಳನ್ನ ತಗೊಂಡು ಅವನು ಮಂಡಿಗೆ ಬಂದ. ಮತ್ತೆ ಅವನು 4 ಹಸುಗಳನ್ನ ಕೊಂಡ್ಕೊಂಡ. ಭೋಲಾಗೆ ಖುಷಿಯಾಗಿತ್ತು. ಅವನು ಹಸುಗಳನ್ನ ತಗೊಂಡು ಮತ್ತೆ ಹಳ್ಳಿಗ್ ಬಂದ. ಭೋಲಾ ಹಸುಗಳನ್ನ ಚೆನ್ನಾಗ್ ನೋಡ್ಕೊಂಡ, ಮತ್ತೆ ಹಾಲಿನ ವ್ಯವಸಾಯ ಶುರು ಮಾಡ್ದ. ನಿಧಾನವಾಗಿ ಭೋಲಾ ಶ್ರೀಮಂತನಾಗ್ಬಿಟ್ಟ. ಮತ್ತೆ ಅವನ್ ಪಕ್ಕದ ಮನೆಯವನು ಹೊಟ್ಟೆ ಕಿಚ್ಚಿನಿಂದ ಸಾಯ್ತಾ ಇದ್ದ. ಭೋಲಾನ ಎತ್ತು ಅವನಿಗೆ ಒಂದು ಮಾಯಾವಿ ಎತ್ತಾಗಿತ್ತು. ಮತ್ತೆ ನಮಗೆ ಸಿಕ್ಕಂತ ಪಾಠ ಏನಂದ್ರೆ, ನಾವ್ ಯಾರ ಬಗ್ಗೆನು ಹೊಟ್ಟೆ ಕಿಚ್ಚು ಪಡಬಾರ್ದು. ಶಿವಪುರ ಅನ್ನೋ ಊರಲ್ಲಿ ರೂಪಾ ತನ್ನ ತಂದೆ ತಾಯಿ ಜೊತೆ ಇರ್ತಿದ್ಲು. ರೂಪಾನ ತಂದೆ ಭಾನು ಸಿಂಗ್ ಭತ್ತದ ಬೆಳೆನ ಬೆಳೀತಾ ಇದ್ರು. ಅವ್ರ ಮನೇಲಿ ಒಂದು ಗೂಳಿ ಇತ್ತು, ಅದನ್ನ ಅವರು ಬೋಲಾ ಅಂತ ಕರೀತಿದ್ರು. ರೂಪಾ ಬೋಲಾನ ತನ್ ತಮ್ಮನ್ ತರ ನೋಡ್ಕೊಳ್ತಾ ಇದ್ಲು. ಅಮ್ಮ, ಬೋಲಾಗೆ ಬೇಗ ಹುಲ್ ಹಾಕು, ಪಾಪ ಎಷ್ಟೊತ್ತಿಂದ ಹಸ್ಕೊಂಡಿದ್ದಾನೆ. ರೂಪಾ ಅವರ ತಂದೆ ಶಿವನ ಭಕ್ತರಾಗಿದ್ರು. ಅವ್ರ ಪ್ರತಿದಿನ ಸ್ನಾನ ಮಾಡಿ ಶುದ್ಧ ಆಗಿ ದೇವಸ್ಥಾನಕ್ಕೆ ಹೋಗ್ತಿದ್ರು. ದೇವಸ್ಥಾನಕ್ಕೆ ಹೋಗಿ ನೀರಿನ ಅಭಿಷೇಕ ಮಾಡಿ ಪ್ರಾರ್ಥನೆ ಮಾಡ್ತಿದ್ರು. ಶಿವಲಿಂಗದ ಮುಂದೆ ಕೂತು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ತಿದ್ರು. ಊರಿನ ಕೆಲವರಂತೂ ಭಾನು ಸಿಂಗ್ ಅವರ ಈ ಶ್ರದ್ಧೆಯನ್ನ ಆಡ್ಕೊಂಡು ನಗ್ತಿದ್ರು. ಅಯ್ಯೋ ಭಾನು ಸಿಂಗ್, ಏನಪ್ಪ ನೀನು, ಒಳ್ಳೆ ಹೆಂಗಸರು ತರ ದಿನ ಗುಡಿಗ್ ಹೋಗ್ತಾ ಇರ್ತೀಯ, ಒಳ್ಳೆ ಹುಚ್ಚುರ್ ತರ ಮೂರ್ತಿ ಮುಂದೆ ಕೂತ್ಕೊಂಡ್ ಇರ್ತೀಯ ಮೂಗಿಡ್ಕೊಂಡು. ನಮ್ ಜೊತೆ ಬಾರಪ್ಪ, ಇಸ್ಪೀಟ್ ಆಡೋ, ಎಣ್ಣೆ ಒಡೆ, ಗಂಡಸ್ರ ಕೆಲ್ಸ ಮಾಡೋ. ನೋಡಿ ಧನುವಣ್ಣ, ನಾನು ಗಂಡಸ್ರ ಕೆಲ್ಸ ಮಾಡ್ದೇನೆ ಖುಷಿಯಾಗಿದ್ದೀನಿ. ಮತ್ತೆ ಪೂಜೆ ವಿಷಯಕ್ ಬರೋ ಹಾಗಿದ್ರೆ, ನಾನು ಭಗವಂತ ಶಿವನಿಗೆ ಚಿಕ್ಕ ವಯಸ್ಸಿಂದನು ಪೂಜೆ ಮಾಡ್ತಿದ್ದೀನಿ. ಮತ್ತೆ ಇದೇ ಶ್ರದ್ಧೆ ನನಗೆ ಜೀವನದಲ್ಲಿ ಬರೋ ಕಷ್ಟಗಳಿಂದ ಎದುರಿಸುವಂತ ಶಕ್ತಿ ಕೊಡ್ತಾ ಇದೆ. ಧನು ರಾಮ್ಗೆ ಭಾನು ಅವರಿಗೆ ದೇವರ ಬಗ್ಗೆ ಇದ್ದ ಅಗಾಧ ಶ್ರದ್ಧೆಯನ್ನ ನೋಡಿ ತುಂಬಾನೇ ಹೊಟ್ಟೆ ಕಿಚ್ಚಾಗ್ತಿತ್ತು. ಒಂದಲ್ಲ ಒಂದು ದಿನ ಇವನಿಗೆ ಭಗವಂತನ ಮೇಲಿರೋ ಭಕ್ತಿನ ಮುರ್ದ್ ಹಾಕೆ ಮುರ್ದ್ ಹಾಕ್ತೇನೆ. ದೇವಸ್ಥಾನದಿಂದ ಬಂದ್ಮೇಲೆ ಭಾನು ಸಿಂಗ್ ತನ್ನ ಗೂಳಿ ಬೋಲಾನ ಜೊತೆಗೆ ಹೊಲದಲ್ಲಿ ಕೆಲ್ಸ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿದ್ರು. ರೂಪಾನೂ ಅವ್ರ ಜೊತೆ ಹೋಗ್ತಿದ್ಲು. ರೂಪಾ ಅವ್ರ ತಂದೆ ಹೊಲದಲ್ಲೇ ಕೆಲ್ಸ ಮಾಡ್ತಿರ್ಬೇಕಾದ್ರೆ ರೂಪಾ ಗೂಳಿನ ಹತ್ತು ಕೂರ್ತಿದ್ಲು. ಬೋಲಾ ತುಂಬಾನೇ ಗಟ್ಟಿಮುಟ್ಟಾಗಿತ್ತು. ಅದು ರೂಪಾನ ತನ್ಮೇಲ್ ಕೂರಿಸ್ಕೊಂಡು ಹೊಲದಲ್ಲಿ ಕೆಲ್ಸ ಮಾಡೋಷ್ಟು ಶಕ್ತಿಯುತ ಆಗಿತ್ತು. ಮಧ್ಯಾಹ್ನ ರೂಪಾ ಅವ್ರ ತಾಯಿ ಹೊಲಕ್ಕೆ ಊಟನ ತಗೊಂಡು ಬರ್ತಾ ಇದ್ರು. ರೂಪಾ, ನೀನು ನಿನ್ ತಂದೆ ಜೊತೆ ಊಟ ಕೂತ್ಕೊಂಡ್ಬಿಟ್ಯ, ಇಷ್ಟೋ ತನಕ ನೀನು ಬೋಲ ಮೇಲೆ ಹತ್ ಕೂತಿದ್ದೆ ಅಲ್ವಾ, ಈಗ ಹೋಗಿ ಅದಕ್ಕೆ ಸ್ವಲ್ಪ ನೀರಾದ್ರೂ ಕುಡ್ಸು, ಪಾಪ ಅದಕ್ಕೆ ತುಂಬಾನೇ ಸುಸ್ತಾಗಿರ್ಬೇಕು. ರೂಪಾ ಬೋಲಂಗೆ ನೀರ್ ಕುಡ್ಸಕ್ಕೆ ಕರ್ಕೊಂಡು ಹೋಗ್ತಾಳೆ. ರೂಪಾ ದೊಡ್ಡವಳಾಗ್ತಿದ್ದಾಳೆ. ಈಗ ನಾವು ಅವಳ ಮದ್ವೆ ಬಗ್ಗೆ ಯೋಚನೆ ಮಾಡ್ಬೇಕು. ನಾನು ಡೋಲಕ್ಪುರ್ ಅನ್ನೋ ಒಂದು ಊರ್ನಲ್ಲಿ ಒಂದು ಹುಡುಗನ್ ನೋಡಿದ್ದೀನಿ. ಆ ಹುಡುಗವರ ತಂದೆ ಚೇರ್ಮನ್ರು, ತುಂಬಾನೇ ಒಳ್ಳೆ ಮನುಷ್ಯ, ಮಗ ಕೂಡ ಅವ್ರ ತರನೇ. ಮಾರನೇ ದಿನ ಡೋಲಕ್ಪುರ್ ಊರಿನ ಸರ್ಪಂಚ್ರು ಭಾನು ಸಿಂಗ್ ಅವರ ಮನೆಗ್ ಬರ್ತಾರೆ. ಇಡೀ ಊರಲ್ಲಿ ಇದ್ರ ಬಗ್ಗೆನೇ ಎಲ್ರೂ ಚರ್ಚೆ ಮಾಡ್ತಿರ್ತಾರೆ. ಸರ್ಪಂಚ್ ಅವರ ಪರಿವಾರಕ್ಕೆ ರೂಪಾ ಇಷ್ಟ ಆಗ್ತಾಳೆ. ಮತ್ತೆ ಅವರು 4 ತಿಂಗಳ ಆದ್ಮೇಲೆ ಮದ್ವೆ ಮಾಡೋಣ ಅಂತ ಹೇಳಿ ಹೊರಟೋಗ್ತಾರೆ. 4 ತಿಂಗಳಲ್ಲಿ ನಾವ್ ಮದ್ವೆ ತಯಾರಿನ ಹೇಗ್ ಮಾಡೋದು? ಯೋಚನೆ ಮಾಡ್ಬೇಡ, ನಾನು ಮತ್ತೆ ಡೋಲಾ ಸೇರ್ಕೊಂಡು ಇನ್ನು ಸ್ವಲ್ಪ ದಿನಗಳಲ್ಲೇ ಹೊಲವನ್ನ ಚೆನ್ನಾಗ್ ಬೆಳೆಸ್ತೀವಿ. 2-3 ತಿಂಗಳಲ್ಲೇ ಹೊಲ ಚೆನ್ನಾಗ್ ಬೆಳೆಯುತ್ತೆ, ಫಸಲನ್ನ ಮಾರ್ಬಿಟ್ರೆ ಹಣದ ವ್ಯವಸ್ಥೆ ಆಗತ್ತೆ. ಶಿವಭಕ್ತ ಭಾನು ಸಿಂಗ್ ಅವರ ಮಗಳ ಮದುವೆ ಡೋಲಕ್ಪುರ್ಗ್ ಸರ್ಪಂಚರ ಮನೆಯವ್ರ ಜೊತೆ ಆಗ್ತಾ ಇದೆ ಅಂತ ಯಾವಾಗ ಧನುರಾಮ್ಗೆ ಗೊತ್ತಾಗುತ್ತೋ ಆಗ ಅವ್ರಿಗೆ ತುಂಬಾನೇ ಹೊಟ್ಟೆ ಕಿಚ್ಚಿಂದ ರಕ್ತ ಕುದಿಯೋಕೆ ಶುರುವಾಗುತ್ತೆ. ಬೋಲಾ ಹಸುವನ್ನ ಅವರು ಮಗುವಿನ ಹಾಗೆ ಸಾಕೊಂಡಿದ್ದಾರೆ, ಮತ್ತೆ ಅದ್ರ ಕಥೆನ ಏನಾದ್ರೂ ಮುಗಿಸ್ಬಿಟ್ರೆ ಆಗ ಭಗವಂತನ ಮೇಲೆ ಇರುವಂತ ಭಕ್ತಿ ಎಲ್ಲ ಓಡೋಗುತ್ತೆ. ಅವತ್ ರಾತ್ರಿ ಧನುರಾಮ್ ಕಳ್ತನದಲ್ಲಿ ಭಾನು ಅವರ ಮನೆ ಒಳಗೆ ಬರ್ತಾನೆ, ಮತ್ತೆ ಬೋಲಂಗೆ ವಿಷ ಹಾಕಿರೋ ಚಪಾತಿನ ತಿನ್ನಿಸ್ತಾನೆ. ಮಾರನೇ ದಿನ ಬೆಳಗ್ಗೆ ರೂಪ ಎದ್ದು ನೋಡ್ದಾಗ ಬೋಲಾ ನೆಲದ ಮೇಲ್ ಬಿದ್ದಿರೋದು ಅವಳಿಗೆ ಕಾಣಿಸುತ್ತೆ. ಅಮ್ಮ ಅಪ್ಪ ಬನ್ನಿ ನೋಡಿ ಬೋಲಂಗೆ ಏನಾಗಿದೆ ಅಂತ. ಭಾನು ಮತ್ತೆ ಅವನ ಹೆಂಡತಿ ಬೋಲಾನ ಮಗನ ರೀತಿಯಲ್ಲಿ ಸಾಕ್ತಿರ್ತಾರೆ. ಯಾವಾಗ ಬೋಲಾ ಸತ್ತಿರೋದು ಅವ್ರಿಗೆ ಗೊತ್ತಾಯ್ತೋ ಅವರಿಬ್ಬರಿಗೆ ತುಂಬಾನೇ ಆಘಾತ ಆಗತ್ತೆ. ಈ ಆಘಾತದಲ್ಲಿ ಅವ್ರಿಗೆ ಹೇಗಾಗತ್ತೆ ಅಂದ್ರೆ ಅವರು ಹಾಸಿಗೆಯಿಂದ ಮೇಲೇಳೋಕೆ ಆಗೋದಿಲ್ಲ. ಈಗ ಬಂತು ಮಜಾ, ನೋಡೋಣ ಈಗ ದೇವಸ್ಥಾನಕ್ಕೆ ಹೇಗ್ ಹೋಗ್ತಾನೆ ಅಂತ. ತನ್ನ ತಂದೆ ತಾಯಿಗೆ ಹುಷಾರಿಲ್ದೆ ಇರೋ ಕಾರಣ ರೂಪಾ ದೇವಸ್ಥಾನಕ್ಕೆ ಹೋಗ್ತಾಳೆ. ತುಂಬಾ ಜೋರಾಗಿ ಅತ್ತು ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾಳೆ. ರೂಪಂಗೆ ಅವಳ ಹಿಂದೆ ಯಾರೋ ತುಂಬಾ ಜೋರಾಗಿ ಗಂಟೆ ಹೊಡೆದ ಶಬ್ದ ಕೇಳಿಸುತ್ತೆ. ಅವಳು ಹಿಂದೆ ತಿರುಗ್ ನೋಡ್ದಾಗ ಅಲ್ಲಿ ಒಂದು ಗೂಳಿ ನಿಂತಿರುತ್ತೆ, ಅದ್ರ ಕತ್ತಿಗೆ ಒಂದು ಗಂಟೆ ಕಟ್ಟಿರ್ತಾರೆ. ರೂಪಾ ಆ ಗೂಳಿನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ, ಮತ್ತೆ ಅದನ್ನ ಕರ್ಕೊಂಡು ತನ್ ಮನೆಗ್ ಹೋಗ್ತಾಳೆ. ನೋಡಿ ಅಪ್ಪ, ನಂಗೆ ಭೋಲೆನಾಥ ಮಂದಿರದಲ್ಲಿ ಏನ್ ಸಿಕ್ತು ಅಂತ. ಭಾನು ಸಿಂಗ್ ಮತ್ತೆ ಅವನ್ ಹೆಂಡತಿ ಆ ಗೂಳಿನ ನೋಡ್ತಿದ್ದ ಹಾಗೆ ಹಾಸಿಗೆಯಿಂದ ಎದ್ದು ಕೂತ್ ಬಿಡ್ತಾರೆ. ಇದಂತೂ ಸಾಕ್ಷಾತ್ ಭಗವಂತ ಶಿವನ ನಂದಿನೇ ಅನ್ನಿಸ್ತಾ ಇದೆ. ಹೊಸ ಗೂಳಿ ಎಷ್ಟು ಚುರುಕಾಗಿತ್ತು ಅಂದ್ರೆ ಮೂರೇ ದಿನದಲ್ಲಿ ಅದು ಅಷ್ಟೋ ಕೆಲ್ಸನೂ ಮಾಡಿ ಮುಗಿಸ್ಬಿಡತ್ತೆ. ಜೊತೆಗೆ ಈ ಸಲ ಭಾನು ಅವರ ಬೆಳೆನೂ ತುಂಬಾ ಚೆನ್ನಾಗ್ ಬಂದಿರುತ್ತೆ. ಆ ಕಡೆ ಧನುರಾಮ್ಗೆ ಕೋಪದಲ್ಲಿ ಹುಚ್ಚಿಡಿತಿತ್ತು. ಈಗ ಇವನ ಮನೆಗೆ ಹೊಸ ಹಸು ಎಲ್ಲಿಂದ ಬಂತಪ್ಪ? ಈಗ ಇದ್ರ ಕಥೆನೂ ಮುಗಿಸ್ಬೇಕು ಅಂತ ಅನ್ಸತ್ತೆ. ಮತ್ತೊಂದಿನ ರಾತ್ರಿ ಧನುರಾಮ್ ಮತ್ತೆ ಈ ಹೊಸ ಗೂಳಿನ ಕೊಲ್ಲೋದಕ್ಕೆ ಭಾನು ಸಿಂಗ್ ಅವರ ಮನೆಗೆ ಬರ್ತಾನೆ. ಗೂಳಿ ಯಾವುದೋ ಅಪರಿಚಿತ ವ್ಯಕ್ತಿ ತನ್ನ ಹತ್ರ ಬರ್ತಿದ್ದಾನೆ ಅಂತ ನೋಡಿದ ತಕ್ಷಣ ಅದು ಕೂಡಲೇ ತನ್ನ ಕತ್ತಲ್ಲಾಡಿಸಿ ಗಂಟೆ ಹೊಡೆಯುತ್ತೆ. ರೂಪಾ ಅಲ್ಲಿಗೆ ಬರ್ತಾಳೆ, ಧನುರಾಮ್ನ ಹಿಡ್ಕೊಂಡು ಅವನಿಗೆ ತುಂಬಾ ಜೋರಾಗಿ ಹೊಡಿತಾಳೆ. ಊರವರೆಲ್ಲ ಅಲ್ಲಿ ಸೇರ್ತಾರೆ. ನನ್ನನ್ನ ಕ್ಷಮಿಸ್ಬಿಡು ಭಾನು, ನಿನಗೆ ಭಗವಂತನ ಮೇಲಿರೋ ಭಕ್ತಿ ನೋಡಿ ನನಗೆ ಹೊಟ್ಟೆ ಉರಿತಾ ಇತ್ತು, ಮತ್ತೆ ನಿಮ್ಮ ಬೋಲಾನ ನಾನೇ ಕೊಂದ ಹಾಕಿದ್ದು. ಆದ್ರೆ ಈಗ ನನ್ನ ಕರ್ಮಕ್ಕೆ ಸರಿಯಾಗಿ ಪ್ರತಿಫಲ ಸಿಕ್ತು. ನನಗ ಅರ್ಥ ಆಯ್ತು, ನನ್ನ ದುರಾಚಾರದಿಂದ ಯಾರಿಗೂ ಕೆಟ್ಟದನ್ನ ಮಾಡಕ್ ಆಗೋದಿಲ್ಲ ಅಂತ. ಭಗವಂತನ ಆಶೀರ್ವಾದ ಇದ್ರೆ ಎಲ್ಲ ಕಷ್ಟದಿಂದ ಪಾರಾಗ್ಬೋದು. ಈ ಸಲ ನಾನ್ ನಿನ್ನ ಕ್ಷಮಿಸ್ತಾ ಇದ್ದೀನಿ, ಆದ್ರೆ ಮತ್ತೊಮ್ಮೆ ಏನಾದ್ರೂ ಹೀಗ್ ಮಾಡಿದ್ರೆ ನಾನ್ ನಿನ್ನ ಬಿಡೋದಿಲ್ಲ. ನಿನ್ನ ಮನಸ್ಸು ತುಂಬಾನೇ ದೊಡ್ಡದು ಭಾನು ಸಿಂಗ್. ಧನುರ್ ಸಿಂಗ್ ಸರಿ ಹೋಗ್ತಾನೆ. ಕೆಲವು ತಿಂಗಳಾದ್ಮೇಲೆ ರೂಪಾ ಅವರ ತಂದೆ ತಾಯಿ ರೂಪಾಳ ಮದುವೆನ ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ.